ಬರವಾ ಸುಗ್ಗಿ ಮಾಡೋಣ ಬರವಾ ಗೆಳತಿ ಸುಮ್ಮನಾಕ ಕುಳತಿ ಹೋ ಗೆಳತಿ ಸುಮ್ಮನಾಕ ಕುಳತಿ ಸುಗ್ಗಿ ಮಾಡೋಣ ಬರವಾ ಬರವಾ ಸುಗ್ಗಿ ಮಾಡೋಣ ಬರವಾ ಗೆಳತಿ ಸುಮ್ಮನಾಕ ಕುಳತಿ ಹೋ ಗೆಳತಿ ಸುಮ್ಮನಾಕ ಕುಳತಿ ಅಗದ ಫಲಗಳ ಕೊಯ್ಯಲಿಕ್ಕೆ ಹೊಲದಳು ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದಳು ವಕೀಲಿ ಕರೆದರೆ ಹಿಗ್ಗೀಲಿ ಹೋಗಿ ಸುಗ್ಗಿ ಮಾಡೋಣ ಬರವಾ ಬರವಾ ಸುಗ್ಗಿ ಮಾಡೋಣ ಬರವಾ ಗೆಳತಿ ಸುಮ್ಮನಾಕ ಕುಳತಿ ಹೋ ಗೆಳತಿ ಸುಮ್ಮನಾಕ ಕುಳತಿ ಹೊಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಯಬೇಕು